ರಣದಿ ಬ್ರಹ್ಮಪಟ್ಟದ ಆಸೆ ಹನುಮನಿಗಿದ್ದರೆ ಆತ ಶಕುಂತನನ್ನು ತಂದೀಯಬೇಕು ಎಂದು ರಾಮ ಹೇಳುವ ಪದ್ಯ ಕನ್ನಡ ರಾಗದಲ್ಲಿ. ಲೇಸನಾಡಿದೆ ಸೀತೆ ಮೇಲಿನ ಅರಸು ಆಳುಗಳ ಭವರವ ನೀಕ್ಷಿಸುವ ಕೌತುಕವೆನಗೆ ಎಂಬ ಭೂಜಾತೆಯ ಭಿನ್ನಹ ಪೂರ್ವಿರಾಗದಲ್ಲಿ. ಹೊರದಳು ನಿರುಗೆಯೋಳಿ ವಿವರ ಪುರುಷೋತ್ತಮನೆ ಬೆಸಗೊಂಡೆ ನಿನ್ನೊಡನೆ ಪುರುಷೋತ್ತಮನೆ ಬೆಸಗೊಂಡೆ ನಿನ್ನೊಡನೆ ನಾ ಬರುವೆ ನಾಳಿರೋ ಲೆಮ್ಮೆನು ಕೈ ಮುಗಿವೆನೋ ಬರುವೆ ನಾಳಿರೋ ಲೆಂಬೆನೋ ಮರುದಿನ ರಣಕಣದಲ್ಲಿ ಶ್ರೀರಾಮಸೇನೆ ಹನುಮನ ಘಾತದಿಂದ ಆಘಾತಗೊಂಡು ಹಿಮ್ಮೆಟ್ಟಿದ ಪರಿಯನ್ನು ಸತಿಗೆ ಪೇಳುವ ಶ್ರೀರಾಮನ ಪದ್ಯ. ವಿಳಂಬಗತಿಯಲ್ಲಿ ಕಲ್ಯಾಣಿ ರಾಗ. ನೋಡಿದೆಯ ಸೀತೆ ನೋಡಿದೆಯ ಸಮರಾಂಗಣದೆ ತನಗಿದಿರಾದ ತನ್ನಾರಾಧ್ಯ ಮೂರ್ತಿಯನ್ನು ಕಂಡು ಪುಳಕಿತಾನಂದ ಗಾತ್ರನಾಗುವ ಭಕ್ತವರ ಹನುಮನ ಸ್ಥಿತಿಯ ವಿವರಿಸುವ ಪದ್ಯ ಆದಿಭೈರವಿ ರಾಗದಲ್ಲಿ. ದೊರಳಿ ಜಯ ಅನಿತರಲಿಯೇ ಹನುಮ ಇದಿರಿನಲಿ ಪ್ರಕೃತಿ ಮುರುಜಗಳಂತೆ ಹನುಮ ಇದಿರಿನಲಿ ಬಂದು ನಿಂದಿರ ಕಂಡು ಮರುತ ಸಂಭವನೋ ಬಂದು ನಿಂದಿರ ಕಂಡು ಮರುತ ಸಂಭವನೋ ಒಂದೆದು ದಲನಿಗೆ ಭಕ್ತಿಯಳು ನುತಿಸಿದರು ಒಂದೆದು ದಲನಿಗೆ ಭಕ್ತಿಯಲ್ಲಿ ನುತಿಸಿದರು ಈಗಲೂ ರಾಮನದು ಸಾಮದ ನಡೆ. ಹನುಮನನ್ನು ಕರೆದು ಬುದ್ಧಿಯ ನುಡಿಯ ನೊರೆಯುವ ಪರಿ ಕಾಂಬೋದಿರಾಗದಲ್ಲಿ ಏನು ತನಗೊನಗಿದ ಧರ್ಮ ಸಂಕಟದ ನಿರೂಪ ಹನುಮನಿಂದ ಭೀಮಪಲಾಸರಾಗದಲ್ಲಿ ಕರುಣವರಿದಿಯೇಕೆ ಆಶಕುಂತನು ಮೊನ್ನೆ ಕರುಣವರಿದಿಯೇಕೆ ಆಶಕುಂತನು ಮೊನ್ನೆ ಬರುತ್ತೆನ್ನ ಹರಣದಾನವ ಬೇಡಿ ಮೊದಲು ನಂಬುಗೆ ಕೊಟ್ಟು ಹರಣದಾನವ ಬೇಡಿ ಮೊದಲು ನಂಬುಗೆ ಕೊಟ್ಟು ಪರಿಯದು ಇದರ ಬಳಿಕದಲ್ಲಿ ಸಾಮದ ಬಳಿಕ ರಾಮನದು ಭೇದೋಪಾಯ ಮೋಹನ ರಾಗದಲ್ಲಿ ಚೇಮರುಳೇ ಚೇಮರುಳೆ ಪರಮ ಸಾಧ್ಯಕ್ಕೆ ಪರಮ ಸಾತ್ವಿಕವು ಕಾಮ ವಿರೈತನೆಂದು ನಂಬಿದ್ದೆ ತಾಮರದ ಕೊಳಗೆನ್ನ ರಿಪು ಶಕುಂತನ ತಂದು ತೋರದಡೆ ಸಂಗ್ರಾಮದಿಗೆ ನಾಮವನ್ನು ಬೆದರದ ಭಕ್ತನಿಂದ ಪ್ರತ್ಯುತ್ತರ ಪೂರ್ವಿರಾಗದಲ್ಲಿ ದೇವ ದೇವನ ನಿನ್ನ ನಾಮ ಪ್ರಭಾವದಿಂದಲೇ ನೀನು ದಯಿಸುವ ತಾವರೆ ಭವಾಂಡವನು ರಾಂಗೂಲದಲ್ಲಿ ನೆಲೆಗೊಳಿಸಿ ಆವಗಮಲವನ್ನು ಸಿದ್ಧಮಯ್ಯರವ ದೇವಭಕ್ತರ ಸಮರದ ಆರಂಭ ಮೊದಲಿಗೆ ಮಾರವಿ ಏಕತಾಳದ ಮಟ್ಟಿನಲ್ಲಿ ಇದಿರಾಳಿಯಿಂದ ಪ್ರತ್ಯುತ್ತರ ನಾದನಾಮ ಕ್ರಿಯೆ ಅಷ್ಟತಾಳದ ಮಟ್ಟಿನಲ್ಲಿ ಇದರಾಗಿ ನಿನಗೆ ನಿಂತಿದ್ದರು ಅದ್ಭುತವಾದ ನಿನ್ನ ನಾಮದ ಮಹಾತ್ಮೆಯರೋ

ರಕ್ತದ ಪ್ರಮಾಣವು ಹೆಚ್ಚಾಗಿ ಅಧಿಕ ರಕ್ತದ ಒತ್ತಡ ಮೊದಲಾಗ್ತದೆ. ಜೀವಕೋಶಗಳಲ್ಲಿನ ಜೀವರಸಾಯನ ಕ್ರಿಯೆಗಳು ಏರುಪೇರಾಗಿ ಅನೇಕ ಕಾಯಿಲೆಗಳಿಗೆ ಕಾರಣ ಆಗಬಹುದು. ಇಷ್ಟೆಲ್ಲ ಅಪಾಯಗಳು ಇದೆ ಎನ್ನುವುದು ಗೊತ್ತಿದ್ರೂ ಕೂಡ ನಾವು ನಮ್ಮ ದೈನಂದಿನ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸ್ತಾ ಇದ್ದೇವೆ. ಸರಾಸರಿ ಪ್ರತಿನಿತ್ಯದ ಉಪ್ಪಿನ ಬಳಕೆ ಸುಮಾರು 10 ಗ್ರಾಂಗಿಂತಲೂ ಜಾಸ್ತಿ ಇದ್ದು, ಇದು ವಿಶ್ವಸಂಸ್ಥೆ ಸೂಚಿಸಿರುವ ಗರಿಷ್ಠ ಅವಶ್ಯಕತೆಯ 100% ಅಧಿಕವಾಗಿದೆ. ಅಧಿಕ ಉಪ್ಪಿನ ಸೇವನೆಯಿಂದ ಹೆಚ್ಚಾಗುವಂತಹ ರಕ್ತದ ಒತ್ತಡವು ಹೃದಯಕ್ಕೆ ರಕ್ತ ಸರಬರಾಜು ಮಾಡುವ ಧಮನಿಗಳ ಒಳಭಾಗವನ್ನು ಘಾಸಿಗೊಳಿಸುವಲ್ಲಿ ಅಲ್ಲಿ ತಡೆಗಳು ಉಂಟಾಗುವುದಕ್ಕೆ ಪ್ರೇರೇಪಿಸುತ್ತದೆ. ಇದು ಹೃದಯಾಘಾತಕ್ಕೆ ಬಹುಮುಖ್ಯವಾದಂತಹ ಕಾರಣ. ಮಿದುಳಿನ ರಕ್ತನಾಳಗಳಲ್ಲಿಯೂ ತಡೆಗಳು ಉಂಟಾಗಿ ಪಾರ್ಶ್ವವಾಯುವಿಗೆ, ಕಣ್ಣಿನ ನರಗಳು ದುರ್ಬಲಗೊಂಡು ದೃಷ್ಟಿದೋಷಕ್ಕೆ, ಮೂತ್ರಜನಕಾಂಗದ ವೈಫಲ್ಯಕ್ಕೆ ಕಾರಣವಾಗುತ್ತದೆ. ಅಧಿಕ ಉಪ್ಪಿನಿಂದ ಉಂಟಾಗುವಂತಹ ದೇಹ ಸ್ಥೂಲತೆಯು ಹೃದಯಾಘಾತಕ್ಕೆ ಕಾರಣವಾಗುವ ಇನ್ನೊಂದು ಪ್ರಮುಖವಾದಂತಹ ಅಂಶ. ಉಪ್ಪಿನ ಬಳಕೆ ಹೆಚ್ಚಾಗಿ ದೇಹದ ಸ್ನಾಯುಗಳ ಸ್ಥಿತಿಸ್ಥಾಪಕತ್ವ ಕಡಿಮೆಯಾಗ್ತದೆ. ಸ್ತ್ರೀ ಸಹಜ ಹೆರಿಗೆಯನ್ನು ಕಳೆದುಕೊಂಡು ಸಿಜೇರಿಯನಿಗೆ ಕಾರಣವಾಗ್ತದೆ. ಅಧಿಕ ಉಪ್ಪಿನ ಸೇವನೆಯಿಂದಾಗಿ ಕ್ಯಾನ್ಸರ್ಕಾರಕ ಕೋಶಗಳು ಉತ್ಪತ್ತಿಯಾಗಿ ಕ್ಯಾನ್ಸರ್ನ ಪ್ರಮಾಣ ಹೆಚ್ಚಾಗಿದೆ ಎನ್ನುವುದನ್ನು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹಣ್ಣು, ತರಕಾರಿಗಳು, ಅತಿಯಾಗಿ ಸಂಸ್ಕರಿಸದ ಧಾನ್ಯಗಳು, ಮೊಳಕೆ ಕಾಳುಗಳು, ಗರಿಕೆ ರಸ ಮುಂತಾದ ನೈಸರ್ಗಿಕ ಸೋಡಿಯಂ ಹಾಗೂ ಪೊಟ್ಯಾಸಿಯಂ ಯುಕ್ತ ಪೂರ್ಣ ಆಹಾರ ಸೇವನೆ, ಇವುಗಳಿಂದ ಕ್ಯಾನ್ಸರ್ ಸಹ ಗುಣಪಡಿಸಬಹುದೆಂದು ವಿಶ್ವವಿಖ್ಯಾತ ಪ್ರಕೃತಿ ತಜ್ಞರು ಪ್ರತಿಪಾದಿಸುತ್ತಾರೆ. ಸೊಪ್ಪು, ಹಣ್ಣು, ತರಕಾರಿಗಳು, ಬೇಳೆಕಾಳುಗಳು, ಧಾನ್ಯಗಳು ಸೇರಿದಂತೆ ಬಹುತೇಕ ಆಹಾರ ಪದಾರ್ಥಗಳಲ್ಲಿ ನೈಸರ್ಗಿಕ ಸೋಡಿಯಂನ ಅಂಶ ಇರುವುದರಿಂದ ಕೃತಕವಾದ ಅಡುಗೆ ಉಪ್ಪಿನ ಸೇವನೆಯನ್ನು ಮಿತಗೊಳಿಸುವಂತಹದ್ದು ಒಳ್ಳೆಯದು. ಉಪ್ಪಿನ ಸೇವನೆಯನ್ನು ಮಿತಗೊಳಿಸುವ ಮೂಲಕ ಬಹಳ ಸುಲಭವಾಗಿ ರಕ್ತದೊತ್ತಡ ಹಾಗೂ ದೇಹ ಸ್ಥೂಲತೆಯನ್ನು ನಿಯಂತ್ರಿಸಬಹುದು. ಹೃದಯಾಘಾತ, ಪಾರ್ಶ್ವವಾಯು, ಮೂತ್ರಜನಕಾಂಗದ ವೈಫಲ್ಯ ಮುಂತಾದವನ್ನು ಸುಲಭವಾಗಿ ಹಿಮ್ಮೆಟ್ಟಿಸಬಹುದು. ಉಪ್ಪಿನಕಾಯಿ, ಚಿಪ್ಸ್, ಸಾಸ್, ಅಡುಗೆ ಸೋಡಾ, ಉಪ್ಪಿನೊಂದಿಗೆ ಹುರಿದ ಶೇಂಗಾ ಬೀಜ, ಉಪ್ಪು ಹಚ್ಚಿದ ಗೋಡಂಬಿ, ಉಪ್ಪಿನ ಬಿಸ್ಕೆಟ್ಗಳು ಹಾಗೂ ಆಹಾರ ಸಂರಕ್ಷಕಗಳನ್ನು ಸೇರಿಸಿ ಬಹುಕಾಲ ಕೆಡದಂತೆ ಸಿದ್ಧಪಡಿಸಿದ ಆಹಾರ ಪದಾರ್ಥಗಳಲ್ಲಿ ಕೃತಕ ಉಪ್ಪಿನಂಶ ಹೆಚ್ಚಿನ ಪ್ರಮಾಣದಲ್ಲಿದ್ದು ಅವುಗಳ ನಿತ್ಯ ಬಳಕೆ ಅಪಾಯಕಾರಿಯಾಗಿದೆ. ನಿತ್ಯ ಸರಾಸರಿ 10 ಗ್ರಾಂಗಿಂತ ಅಧಿಕ ಉಪ್ಪನ್ನು ಸೇವಿಸ್ತಾ ಇರುವ ಭಾರತೀಯರು ಅದನ್ನು 3-4 ಗ್ರಾಂಗೆ ಮಿತಗೊಳಿಸಿದಲ್ಲಿ ಸಾರ್ವಜನಿಕ ಆರೋಗ್ಯ ಗಣನೀಯವಾಗಿ ಸುಧಾರಿಸುತ್ತದೆ, ನಮ್ಮ ಆರೋಗ್ಯವೂ ಸುಧಾರಿಸುತ್ತದೆ. ಆರೋಗ್ಯ ಮಾಹಿತಿ ಕೇಳಿದಿರಿ. ಇದೀಗ ಕೃಷಿ ಮಾಹಿತಿ. ಸುಣ್ಣದ ಬಗ್ಗೆ ನೀವೆಲ್ಲ ಕೇಳಿರಬಹುದು. ಅದರಲ್ಲೂ ವಿಶೇಷವಾಗಿ ರೈತರಿಗಂತೂ ಸುಣ್ಣದ ಬಗ್ಗೆ ತಿಳಿದಿದೆ. ಸುಣ್ಣ ಅಂದರೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಮಣ್ಣನ್ನು ಸುಧಾರಿಸುವುದಕ್ಕೆ ಬಳಸುವಂತಹ ಕೃಷಿ ಸುಣ್ಣ. ಹಾಗೆಯೇ ಬೋರ್ಡೋ ಸಿಂಪರಣಿಯಲ್ಲಿಯೂ ಕೂಡ ಸುಣ್ಣದ ಬಳಕೆಯಿದೆ. ಇವೆಲ್ಲದರ ಹೊರತಾಗಿ ಸುಣ್ಣಕ್ಕೆ ಔಷಧಿಯ ಮಹತ್ವ ಕೂಡ ಇದೆ. ಸುಣ್ಣ ತನ್ನ ಕ್ಷಾರೀಯ ಗುಣದಿಂದ ಎಷ್ಟು ಖ್ಯಾತಿಯನ್ನು ಪಡ್ಕೊಂಡಿದೆಯೋ ಔಷಧಿಯ ಗುಣಗಳಿಂದಲೂ ಅಷ್ಟೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಅದನ್ನು ಔಷಧೀಯ ಸಂಯೋಜನೆಯಲ್ಲಿನ ಒಂದು ಘಟಕವಾಗಿ ಮಾತ್ರವಲ್ಲ, ಅಡುಗೆಯ ರುಚಿ ಹೆಚ್ಚಿಸುವುದಕ್ಕೂ ಕೂಡ ಬಳಸಬಹುದು. ಅಡುಗೆ ಸೋಡದ ಬದಲಿಗೆ ಸುಣ್ಣದ ತಿಳಿನೀರನ್ನು ಬಳಸಿದರೆ ಕರಿದ ತಿಂಡಿಯ ರುಚಿಯೇ ಬೇರೆಯಾಗಿರುತ್ತದೆ. ಹಾಗೆಯೇ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ನಿವಾರಿಸಿಕೊಳ್ಳುವುದಕ್ಕೆ ಇದು ತುಂಬ ಸಹಕಾರಿ. ಆಂಗ್ಲ ಭಾಷೆಯಲ್ಲಿ ಸುಣ್ಣವನ್ನು ಲೈಮ್ ಸ್ಟೋನ್ ಎಂದು ಕರೆಯಲಾಗ್ತದೆ. ಹಿಂದಿಯಲ್ಲಿ ಚೂನ ಎಂದು ಕರೆಸಿಕೊಳ್ಳುವ ಸುಣ್ಣವನ್ನು ವೈಜ್ಞಾನಿಕವಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂದು ಕರೆಯಲಾಗ್ತದೆ. ಸುಣ್ಣವು ಖನಿಜ ಅಂಶಗಳನ್ನು ವಿಪುಲವಾಗಿ ಹೊಂದಿದೆ. ಮುಖ್ಯವಾಗಿ ಕ್ಯಾಲ್ಸೈಟ್ ಹಾಗೂ ಆರ್ಗೋನೈಟ್ ಎನ್ನುವಂತಹ ಅಂಶಗಳನ್ನು ಅಧಿಕವಾಗಿ ಹೊಂದಿದೆ. ಇದರಲ್ಲಿರುವಂತಹ ಕ್ಯಾಲ್ಸಿಯಂನ ಅಂಶ ದೇಹದಲ್ಲಿ ಸುಲಭವಾಗಿ ಜೀರ್ಣವಾಗಬಲ್ಲದು. ಇದರ ಜೊತೆಗೆ ಇದು ದುಬಾರಿಯಲ್ಲದ ನೈಸರ್ಗಿಕ ಕ್ಯಾಲ್ಸಿಯಂನ ರೂಪವಾಗಿದೆ. ಸುಣ್ಣದ ಉಪಯೋಗಗಳು ಹಲವು. ಸುಣ್ಣವನ್ನು ಅರೆದು ಜೇನುತುಪ್ಪ ಬೆರೆಸಿ ಸಂಧಿಶೂಲ ಇರುವ ಭಾಗದಲ್ಲಿ ಲೇಪಿಸಿದರೆ ನೋವು ಉಪಶಮನವಾಗುತ್ತದೆ. 4-6 ಚಿಟಿಕೆಗಳಷ್ಟು ತಿನ್ನುವ ಸುಣ್ಣವನ್ನು 20 ಮಿಲಿಲೀಟರ್ ನೀರಿನಲ್ಲಿ ಹಾಕಿ ಕರಗಿಸಿ ಇಡಬೇಕು. ರಾತ್ರಿ ಇರಿಸಿ ಮರುದಿವಸ ಬೆಳಿಗ್ಗೆ ತಳದಲ್ಲಿರುವಂತಹ ಸುಣ್ಣದ ಅಂಶವನ್ನು ಬಿಟ್ಟು ಮೇಲಿರುವಂತಹ ನೀರಿನ ಅಂಶವನ್ನು ಆಹಾರದ ಬಳಿಕ ಸೇವಿಸಿದರೆ ಇದು ಉತ್ತಮ ನೈಸರ್ಗಿಕ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಆಗ್ತದೆ. ತಾಮ್ರದಲ್ಲಿ ಬಳಸಿದಾಗ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಮ್ಯಾಂಗನೀಸ್ ಇವುಗಳನ್ನು ಅಧಿಕವಾಗಿ ಹೊಂದಿರುವ ಸುಣ್ಣವು ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಅಧಿಕ ಪ್ರಮಾಣದಲ್ಲಿ ಅಗತ್ಯ ಇರುವ ಕ್ಯಾಲ್ಸಿಯಂ ಅಂಶವನ್ನು ನೈಸರ್ಗಿಕವಾಗಿ ಒದಗಿಸುತ್ತದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಅಂತಂದರೆ ಸುಣ್ಣವನ್ನು ಅಧಿಕ ಪ್ರಮಾಣದಲ್ಲಿ ಬಳಸಬಾರದು. ಇದು ಕ್ಷಾರೀಯ ಗುಣವನ್ನು ಹೊಂದಿರುವುದರಿಂದ